ಸರ್, ಇದು ಮುಖ್ಯವಾಗಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಲ್ಯಾಂಡ್ ರಿಸೋರ್ಸ್ ಇನ್ವೆಂಟ್ರಿ ಸಮೀಕ್ಷೆ ಅಂತ ಹೇಳ್ತೀವಿ. ಇಲ್ಲಿ ರಿಸೋರ್ಸ್ ಅಂದರೆ ಸಂಪನ್ಮೂಲ, ಒಂದು ಸಂಪನ್ಮೂಲ ಅಂತಂದಾಗ ಭೂಮಿಯ ಸಂಪನ್ಮೂಲ, ಭೂಮಿಯಲ್ಲಿ ಏನೇನು ಸಂಪನ್ಮೂಲ ಇದೆ, ಏನು ಕೊರತೆ ಏನಿದೆ ಅನ್ನೋದನ್ನು ವೈಜ್ಞಾನಿಕವಾಗಿ ನಾವು ಮಣ್ಣು ಮಾದರಿಗಳನ್ನು ಸಂಗ್ರಹಿಸಿ, ಕ್ಷೇತ್ರ ಮಟ್ಟ ಅಂದರೆ ರೈತರ ಜಮೀನಿನ ಮಟ್ಟದಲ್ಲಿ ಮಾಹಿತಿಗಳನ್ನು ಸಂಗ್ರಹಿಸಿ ಮಣ್ಣು ನೀರು ಮತ್ತು ಇತರೆ ಸಂಬಂಧಿತಗಳ ಸ್ಥಿತಿ ಏನು, ಸದ್ಯದ ಸ್ಥಿತಿ ಇದೆ ಮತ್ತೆ ಏನು ಬದಲಾವಣೆ ಆಗಬಹುದು ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ. ಸೊ ಇದನ್ನ ನಾವು ಭೂ ಸಂಪನ್ಮೂಲ ಸಮೀಕ್ಷೆ ಅಂತ ಕರಿತೀವಿ. ಈ ಭೂ ಸಂಪನ್ಮೂಲ ಅಧ್ಯಯನದ ಅವಶ್ಯಕತೆ ಉಂಟಾ? ಒಂದು ವೇಳೆ ಇದ್ರೆ ಏನು ಅದರ ಉದ್ದೇಶ? ಈಗ ತಮಗೂ ಗೊತ್ತಿದೆ ಸರ್, ರೈತರಿಗೆ ಮತ್ತು ಎಲ್ಲ ನಮ್ಮ ಮನುಷ್ಯರಿಗೆ ನೀರು, ಆಹಾರ, ಅರಣ್ಯ, ಏನೇ ಉತ್ಪನ್ನಗಳು ಬರಬೇಕಾದ್ರೆ ನಮಗೆ ಎಲ್ಲ ಸಸಿಗಳು, ನಾವೇನು ಹೇಳ್ತೀವಿ ನಮ್ಮ ಸಸ್ಯಗಳ ಮುಖಾಂತರ ಇವೆಲ್ಲ ಸಿಗ್ತವೆ. ಈ ಸಸ್ಯಗಳು ಎಲ್ಲಿ ಬೆಳೀತವೆ? ಮಣ್ಣಿನ ಪೋಷಕಾಂಶಗಳು ಅಂದರೆ ಮಣ್ಣಿನ ಪೋಷಕಾಂಶಗಳು, ನೀರು ಮತ್ತು ಹವಾಮಾನವನ್ನು ಅವಲಂಬಿಸಿ ಈ ಸಸ್ಯಗಳು ಬೆಳೀತವೆ. ಈ ಸಸ್ಯಗಳು ಬೆಳೀಬೇಕಾದ ಮುಖ್ಯವಾದ ಮಾಧ್ಯಮ ಮಣ್ಣು. ಈ ಮಣ್ಣು ಸ್ವಾಭಾವಿಕವಾಗಿ ದೊರೆಯೋದು. ಈ ಮಣ್ಣಿನ ಅತ್ಯಮೂಲ್ಯವಾದ ಸ್ವಾಭಾವಿಕ ಸಂಪನ್ಮೂಲ ಅದು ಏನಿದೆ ಅದನ್ನು ಉತ್ತಮ ಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬರಬೇಕು, ಅದು ಯಾವುದೇ ರೀತಿಯಾಗಿ ಹಾಳಾಗಬಾರ್ದು. ಸೊ ಈ ರೀತಿಯಲ್ಲಿ ಕಾಪಾಡಿಕೊಂಡು ಬರಬೇಕಾದ್ರೆ ಅದನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ನಾವು ಫಸ್ಟು ನೋಡಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇದನ್ನು ನೋಡಿದರೆ ನಾವು ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಅನುಕೂಲ ಆಗ್ತದೆ. ಯೂಸ್ವಲಿ ರೈತರು ಏನು ಮಾಡ್ತಾರೆ, ಕೃಷಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಬೇಕು ಅಂದಾಗ ರೈತರಿಗೆ ತಮ್ಮ ಕೈಯಲ್ಲಿರೋದು ಅಂದರೆ ಉತ್ತಮ ಬೀಜ ಆಯ್ಕೆ ಮಾಡೋಕ್ಕೆ ಅವ್ರಿಗೆ ಗೊತ್ತಿರುತ್ತೆ, ಉಪಕರಣಗಳು ಯಾವುದು ಅಂತ ಗೊತ್ತಿರುತ್ತೆ, ಉತ್ತಮ ಬೆಳೆ ನಿರ್ವಹಣೆ ಅಂತ ಯಾವುದು ಗೊತ್ತಿರುತ್ತೆ, ಸಸ್ಯ ಸಂರಕ್ಷಣೆಗಳನ್ನ ಏನು ಮಾಡಬೇಕು ಅಂತ ಗೊತ್ತಾಗುತ್ತೆ, ರಾಸಾಯನಿಕ ಗೊಬ್ಬರಗಳು ಅಂದರೆ ಅವರ ತಿಳು ಮಟ್ಟದಲ್ಲಿ ಅದನ್ನು ನಿರ್ಧಾರ ಮಾಡಿ ಅದನ್ನು ಒಳ್ಳೆಯ ಇದನ್ನು ನಿರ್ವಹಣೆಯನ್ನು ಕೈಗೊಳ್ತಾರೆ. ಆದರೆ ಭೂಮಿಯಲ್ಲಿ ಇರೋ ಅಂಶಗಳನ್ನು ಅವ್ರಿಗೆ ಗೊತ್ತಿರೋದಿಲ್ಲ, ಅಂದಾಜಿರೋದಿಲ್ಲ. ತಮ್ಮ ಹೊಲದಲ್ಲಿ ಯಾವ ತರ ಮಣ್ಣಿದೆ, ಆ ಹೊಲದಲ್ಲಿ ಯಾವ ತರ ಬೆಳೆ ಬೆಳ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ, ನನಗೆ ಜಾಸ್ತಿ ಲಾಭ ಬರಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ನಮ್ಮ ಭೂಮಿಯಲ್ಲಿ ನಾ ಇಂಥ ಬೆಳೆ ಬೆಳೆದ್ ಬಿಡೋಣ ಅಂತ ಹೇಳಿದ್ರೆ ಹಂಗೆ ಹೋದ್ರೆ ನೀವು ಸದ್ಯದ ಮಟ್ಟಿಗೆ ನೀವು ಬಚಾವ್ ಆಗ್ತಿದ್ರಿ, ಆದ್ರೆ ಮುಂದೆ ಒಂದಿನ ನಿಮ್ಗೆ ಅದು ಕೈ ಕೊಡ್ತದೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಭೂಮಿಯ ಸಾಮರ್ಥ್ಯತೆ ಅಂದ್ರೆ ನಾವ್ ಯಾವ್ದಕ್ಕೆ ಹೇಳ್ತೀವಿ ಕೆಪಾಸಿಟಿ, ಮತ್ತೆ ಅದರಲ್ಲಿ ಏನಾದ್ರು ನೂನ್ಯತೆಗಳಿದಾವ ಹೌದು, ಸೊ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನಾವು ಕಲೆ ಹಾಕ್ತೀವಿ. ಅಂದ್ರೆ ಅದ್ರದ್ದು ಪರಿಮಿತಿಗಳು ಅಂತೀವಲ್ಲ, ಲಿಮಿಟೇಷನ್ಸ್. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ, ಹೆಸರೇಳಿ ಸರ್. ಹಾ ಕೇಳಿ, ನಮಸ್ಕಾರ, ಹೆಸರೇಳಿ, ಎಲ್ಲಿಂದ? ನಾನು ಮೊಳ್ಳೇಗೌಡ ಅಂತ ಸ್ವಾಮಿ. ಓಕೆ, ರೇಡಿಯೋ ಸೆಟ್ ಸ್ವಲ್ಪ ದೂರ ಇಡಿ. ಹಲೋ. ಹಾ ಕೇಳಿ, ಪ್ರಶ್ನೆ ಕೇಳಿ ಕೇಳಿ ಪ್ರಶ್ನೆ. ಒಂದು ಅತಿ ಆಗೋಯ್ತು ಸ್ವಾಮಿ, ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕ ಜೀವನ ಮಾಡೋಂಗ ಆಗೋಯ್ತು ಮುಂಚೆ. ಪ್ರಶ್ನೆ ಕೇಳಿ ನಿಮ್ದ. ಬೆಳೆ ಕಾಲಕ್ಕೆ ತಕ್ಕಂತೆ ಬೆಳೆ ಬೆಳೀತಾ ಇಲ್ಲ, ಹುಟ್ಟು ಸಂಸ್ಕೃತಿ ಎಲ್ಲ ಹಾಳು ಮಾಡ್ತಾ ಕೂತವ್ನೆ. ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕೊಂಡು ಸಂಪರ್ಕಕ್ಕೆ ಯಾತ್ರೆ ಕೂತ ಬದುಕಾಗೋಯ್ತು. ಹೌದು, ಸ್ವಾಭಿಮಾನ ಸರಳವಾಗಿ ಸ್ವಾಭಿಮಾನ ಸರಳವಾಗಿ ಉರುಳುವಾಗಿ ಬದುಕು ಕಾಯ್ತಾ ಇಲ್ಲ, ಹುಟ್ಟು ಸಂಸ್ಕೃತಿ ಎಲ್ಲ ಹಾಳು ಮಾಡ್ತಾ ಕೂತಾನೆ. ನೀವು ಏನ್ ಹೇಳ್ತಾ ಇದ್ದೀರಿ? ಹಲೋ ಹಲೋ, ಏನ್ ಹೇಳ್ಬೇಕು ಅದನ್ನ ಹೇಳಿ ನೀವು, ನಮ್ ಪ್ರಶ್ನೆ ಇದ್ರೆ ಕೇಳಿ. ಪ್ರಕೃತಿ ಎಲ್ಲ ವಿಕೃತಿ ಮಾಡ್ಕ ಜೀವ ಹುಟ್ಟು ಸಂಸ್ಕೃತಿ ಹಾಳು ಮಾಡ್ತಾವ್ರ. ನೀವು ಪ್ರಶ್ನೆ ಕೇಳಿ, ನೀವು ಪ್ರಶ್ನೆ ಏನಾರು ಇದೆಯಾ? ಪ್ರಶ್ನೆ ಅದೇ, ಬೆಳೆ ಬೆಳೆ ಬೆಳೀತಾ ಇಲ್ಲ. ಮುಂದಿನ ಕರೆ ಏನ ತೆಗೆದುಕೊಳ್ಳೋಣ. ಹಲೋ ಕೃಷಿರಂಗ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಪ್ರಶ್ನೆ ಕೇಳಿ ಸರ್, ಹೆಸರೇಳಿ ಸರ್. ಹೆಸರೇಳಿ ಸರ್. ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅಂತ ಒಂದ್ ಹೆಸರಿ ಲ್ಯಾಂಡ್ ಅದರಿ, ಅಲುವಿಯಲ್ ಫಾಲ್ ಇದ್ದದೆ. ಓಕೆ, ನಿಮ್ಮ ಹೆಸರೇಳಿ. ಗಾರ್ಡನ್ ಮಾಡಬಹುದೇನಂತ ತೋಟ ಸರ್. ನಿಮ್ಮ ಹೆಸರೇಳಿಲ್ಲ. ಹಲಂಸಾಗರ್ ಅಂತ ಹೇಳಿ, ಬಾಲ್ಕೋಟಿ ನವನಗರದಿಂದ. ಓಕೆ, ಐ ಆಮ್ ಬ್ಲೈಂಡ್ ಇದೀನಿ, 75 ಇಯರ್ಸ್ ಓಲ್ಡ್. ಹಾರ್ಟಿಕಲ್ಚರ್ ನಮ್ದು ಸ್ವಲ್ಪ ಒಂದ್ ಅರ್ಧ ಎಕರೆ ಇದ್ದಂಗೆ ಅಲುವಿಯಲ್ ಫಾಲ್ ಇದೆ, ಅಲ್ಲಿ ತೋಟ ಮಾಡಬಹುದೇನಂತ ಹೇಳ್ತಾರೆ ಮೇಡಮ್. ಸರ್, ಈ ಮಾಹಿತಿಯನ್ನ ತಾವು ಅಲ್ಲೇ ಬಾಗಲಕೋಟೆ ಯೂನಿವರ್ಸಿಟಿಗೆ ಹತ್ರ ಇದ್ದೀರಾ, ನವನಗರದಲ್ಲಿ? ಅಲ್ಲಿ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ವಿಜ್ಞಾನಿಗಳನ್ನು ನೀವು ಸಂಪರ್ಕಿಸಿದರೆ ತಮ್ಮ ಈ ಕುರಿತು ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಯಾಕೆಂದರೆ ಅಲ್ಲಿ ಸ್ಥಳ ನಿರ್ದಿಷ್ಟವಾಗಿ ನಿಮ್ಮ ಮಾಹಿತಿಯನ್ನು ಕೊಡಬೇಕಾಗಿರೋದ್ರಿಂದ ಹತ್ತಿರದಲ್ಲಿ ನೀವು ಬಾಗಲಕೋಟೆ ಯೂನಿವರ್ಸಿಟಿ ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾನಿಲಯವನ್ನು ಸಂಪರ್ಕಿಸಬಹುದಾಗಿರ್ತದೆ ಸರ್. ಥ್ಯಾಂಕ್ ಯು ಮೇಡಮ್.

ವೇಟ್ ಮಾಡಬೇಕು, ಅದು ಸ್ಯಾಂಕ್ಷನ್ ಆದಾಗ ಮಾಡ್ತಾರೆ. ಒಟ್ಟು ಯಾವ್ದು ಯಾವುದೇ ರೈತರ ಜಮೀನನ್ನು ಬಿಡೋದಿಲ್ಲ, ಬಿಡೋದಿಲ್ಲ. ಯಾವ ವ್ಯಾಪ್ತಿ, ಯಾವ ವ್ಯಾಪ್ತಿ ಸೆಲೆಕ್ಟ್ ಆಗುತ್ತೆ ಯಾವುದೇ ರೈತರು ಬಿಡೋದಿಲ್ಲ ನಾವು. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಟೆಲ್ ಮಿ ಸರ್. ಒಂದ್ ಎರಡು ಪ್ರಶ್ನೆ ಇದ್ವು ಸರ್. ಹೇಳಿ ಸರ್. ಫಾಯಿಲ್ ಇರೋಜನ್ ಪ್ರಿವೆನ್ಷನ್ ಹೆಂಗ್ ಮಾಡ್ಬೇಕು? ಫಾಯಿಲ್ ಇರೋಜನ್ ಇದು ಆಗ್ತಿರ್ತದಲ್ಲ ಫಾಯಿಲ್. ಒಂದು ಎರಡನೇದು ಸಾವಯವ ಕೃಷಿ ನ್ಯಾಚುರಲ್ ಗೊಬ್ಬರ ಉಪಯೋಗ ತೋಟಗಾರಿಕೆಗೆ ಅಪ್ಲೈ ಮಾಡ್ಬೋದೇನ್ರಿ? ತೋಟ ಬೆಳಿಲಿಕ್ಕೆ ಉಪಯೋಗ ಮಾಡ್ಬೋದೇನ್ರಿ? ಎರಡು ಪ್ರಶ್ನೆ ಇದೆ. ಅದು ನಿಮ್ದು ಕೇಳ್ತಾ ಇರೋ ಪ್ರಶ್ನೆ ಎರಡು ಸರ್ ಸಮಂಜಸ, ಇವತ್ತಿನ ಕಾರ್ಯಕ್ರಮಕ್ಕೆ ಇಲ್ಲ, ಆದರೂ ಮೇಡಮ್ ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ನೋಡೋಣ ಸರ್. ಸಾಯಿಲ್ ಎರೋಜನ್ ಹೆಂಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ಹೇಳ್ತೀನಿ. ಈಗ ತಮ್ಮ ಹೊಲಗಳಲ್ಲಿ ಬದುಗಳನ್ನು ನಿರ್ಮಾಣ ಮಾಡೋದು, ಅಲ್ಲಿ ಅಲ್ಲಿ ಕೃಷಿ ಅರಣ್ಯ ಬೆಳೆಗಳನ್ನು ನೀವು ಹಾಕಿ ಪ್ರೋತ್ಸಾಹ ಮಾಡ್ಕೊ ಬೆಳಿಬೇಕು. ಯೂಸ್ವಲಿ ಏನು ಮಾಡ್ತೀವಿ, ರೈತರು ಯಾಂತ್ರೀಕರಣ ಮಾಡ್ತಾ ಇದ್ದಾರೆ, ಆಳುಗಳು ಸಿಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಆದಷ್ಟು ಬೆಳೆಗಳನ್ನು ಮಾತ್ರ ಬೆಳ್ಕೊತಾ ಇದ್ದೀರಾ. ಬೇರೆ ಬೇರೆ ರೀತಿ ವಿವಿಧ ಜಾತಿಯ ಗಿಡಗಳನ್ನ ಬೆಳ್ಕೊಳ್ತಾ ಇಲ್ಲ, ಅದೊಂದು ಮಾಡ್ಕೋಬೇಕು. ಅದರ ಜೊತೆಗೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕು. ಈ ಥರ ಏನಾದರೂ ಮಾಹಿತಿ ನೀವು ಮಾಡ್ಕೊಂಡ್ರೆ ಎರೋಜನ್ ಪ್ರಿವೆಂಟ್ ಆಗುತ್ತೆ. ನೀವೇನು ಹೇಳ್ತಿದ್ದೀರಿ, ಮಣ್ಣಿನ ಸವಕಳಿ ತಡೆಗಟ್ಟಬಹುದು. ಈ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ನನಗೆ ಇಲ್ಲ, ಅದನ್ನು ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ, ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ಇವತ್ತಿನ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ನಮಸ್ಕಾರ ಸರ್. ಪ್ರಶ್ನೆ ಅಷ್ಟು ಸಂಕ್ಷಿಪ್ತವಾಗಿ ಕೇಳಿ ನೀವು. ನಮಸ್ಕಾರ ಸರ್. ನಮಸ್ಕಾರ ಅಲ್ಲ, ನೀವು ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ. ತಾಲೂಕು ಸ್ವಷ್ಟರಿಂದ ಮಾರಸೆಟ್ಟ ಮಾಡೋ ನಮಸ್ಕಾರಗಳು ಗುರುಗಳೇ. ನೀವು ಪ್ರಶ್ನೆ ಕೇಳಿ ಬೇಗನೆ. ಸರ್, ಈಗ ಸಮೀಕ್ಷೆ ಮಾಡ್ತಿರಲಿಲ್ಲ, ಬೆಳೆ ಇದ್ದಾಗ ಮಾಡ್ತಿಲ್ಲ, ಇಲ್ಲ ಬೇಸ್ಗೆಟ್ಟಲ್ಲಿ ಮಾಡ್ತಿರೋ ಅಂತ ನನ್ನ ಪ್ರಶ್ನೆ ಗುರುಗಳೇ. ಸರ್, ತಾವು ಯಾವ ತಾಲೂಕಿಂದ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೈಸೂರು ಜಿಲ್ಲೆ ತೀನರಸಪುರ ತಾಲೂಕು ಮೇಡಮ್. ಸದ್ಯ ಮೈಸೂರು ಜಿಲ್ಲೆ ತೀ ನರಸೀಪುರ ಕಾರ್ಯಕ್ರಮ ತಾಲೂಕಲ್ಲಿ ಈ ಕಾರ್ಯಕ್ರಮ ಇಲ್ಲ. ಸೊ ಆದ್ದರಿಂದ ಈ ಮುಂದೆ ಕಾರ್ಯಕ್ರಮ ಮಾಡಿದಾಗ ತಾಲೂಕಿನಾದ್ಯಂತ ಮಾಡ್ತಾರೆ, ತಮಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಸಂತೋಷ ಮೇಡ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ಸರ್, ನಮಸ್ಕಾರ. ನಮಸ್ತೆ ಸರ್, ಹೆಸರೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹುಣ್ಣವಾಡ ಗ್ರಾಮದಿಂದ ಸಮಸ್ತ ಕರ್ನಾಟಕ ರಾಜ್ಯದ ಪರವಾಗಿ ವಿಜಯದಶಮಿ ಎಲ್ಲರ ಧನ್ಯವಾದ ಶುಭಾಶಯಗಳನ್ನು ತೋರಿಸ್ತೇನೆ. ನಿಮ್ಮ ಹೆಸರು ಎಲ್ಲ ಬಿಟ್ರಿ, ನೀವು ನಿಮ್ಮ ಹೆಸರು ಬಿಟ್ರಲ್ಲ. ನನ್ನ ಹೆಸರು ಕಲ್ಲಪ್ಪ ಬಸಪ್ಪ ತಳವಾರ, ಗ್ರಾಮ ಹೊನ್ವಾಲ, ತಾಲೂಕು ತಿಕೋಟ, ಜಿಲ್ಲೆ ವಿಜಯಪುರ. ಆಯ್ತು ಆಯ್ತು, ಪ್ರಶ್ನೆ ಕೇಳಿ. ನೋಡ್ರಿ, ನಮಸ್ಕಾರ. ಮತ್ತು ಈಗ ರೀ ಮಣ್ಣು ಆರೋಗ್ಯ ಚೀಟಿ ಏನ್ ನಮ್ಗೆ ಹೋಗಿ ಕೇಳ್ಬೋದ್ರಿ? ಅಲ್ಲಿ ಕೃಷಿ ಇಲಾಖೆ ಕೇಳ್ಬೋದು, ಇದು ಕೇಳ್ಬೋದ್ರಿ? ಅಲ್ಲ, ಈಗ ನಮ್ದು ಇದು ಕಾರ್ಯಕ್ರಮದ ವಿಷಯ, ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದ್ರ ಕುರಿತು ಇರುತ್ತೆ. ನಿಮ್ಮ ಹೊಲದಾಗೆ ಸರ್ವೆ ಮಾಡಕ್ ಬರ್ತಾರ, ಸಮೀಕ್ಷೆ ಮಾಡಕ್ ಬರ್ತಾರ, ಸರ್ಕಾರ ಪರವಾಗಿ ಬರ್ತಾರೇನ್ರಿ? ತಿಕೋಟ ಗ್ರಾಮದಲ್ಲಿ ನಾನು ಹೇಳ್ತೀನಿ ಸರ್ ಅವ್ರಿಗೆ ಸ್ವಲ್ಪ. ನಮಸ್ಕಾರಗಳು. ಈಗ ತಿಕೋಟ ತಾವೇನೋ ಇದ್ದೀರಿ, ಹತ್ತಿರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು ಎಲ್ ಆರ್ ಐ ಸಮೀಕ್ಷೆ ಆಗಿದೆ ಅಲ್ಲಿ, ಸೊ ಇದಕ್ಕೆ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರ್ತದೆ. ಪಡ್ಕೋಬಹುದು, ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಭೇಟಿ ಮಾಡಿ ಪಡ್ಕೋಬಹುದು. ನೀವು ಅಲ್ಲಿ ಹೋಗಿ ಇತರ ವಿವರಗಳನ್ನ ನೀಡಬೇಕು, ಯಾಕೆಂದ್ರೆ ರೈತರು ಇಲ್ಲಿ ಕಾಯ್ತಾ ಇರ್ತಾರಲ್ಲ ಮುಂದಿನವರು. ಸೊ ಹತ್ತಿರದ ರೈತ ಸಂಪರ್ಕಕ್ಕೆ ಹೋಗಿ ನೀವು ಭೇಟಿ ಮಾಡಿ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋ ವಿಷಯ ಇರುತ್ತೆ. ಹೆಸರು ಹೇಳಿ ಸರ್ ಎಲ್ಲಿಂದ? ಎರಡೇ ಸೆಟ್ ದೂರ ಐಡಿ. ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್ ಎಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ ಸರ್. ಓಕೆ, ಪ್ರಶ್ನೆ ಕೇಳಿ ನಿಮ್ದು. ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ, ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಸರ್, ನಮ್ಮ ಪ್ರಶ್ನೆ ಏನಂದ್ರೆ ಸರ್, ಭೂಮಿಯ ಭೌತಿಕ ಮತ್ತು ಆರ್ಥಿಕ ಲಕ್ಷಣಗಳು ತಿಳಿಸ್ಕೊಡ್ತೀರಾ ಸರ್? ಹೌದು, ನಿಮ್ ಭೂಮಿ ಹೊಲದಲ್ಲಿ ಏನೇನ್ ಮಣ್ಣು ಇರ್ತದೆ ಅದ್ರ ಬಗ್ಗೆನೆ ಹೇಳ್ತಾ ಇದ್ದಾರೆ. ಹೇಳಿ ಮೇಡಮ್. ಈಗ ತಾವು ಹೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದೀರಾ, ಭೌತಿಕ ಗುಣಲಕ್ಷಣಗಳನ್ನ ತಿಳಿಸ್ಕೊಡ್ತೀರಾ ಅಂತ. ಈ ಸರ್ವೆ ಮುಖಾಂತರ ನಾವು ಆಕ್ಚುಲಿ ಈ ಸರ್ವೆ ಎರಡು ವಿಭಾಗಗಳನ್ನು ಹೊಂದಿರ್ತದೆ. ಒಂದು, ನಾವು ಮಣ್ಣನ್ನು ಸರ್ವೆ ಮಾಡಿದಾಗ ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನು ಸಹ ಅಧ್ಯಯನ ಮಾಡ್ತೀವಿ. ಇನ್ನೊಂದು ರಾಸಾಯನಿಕ ಗುಣಧರ್ಮಗಳು ಅಂತ ಹೇಳ್ತೀವಿ. ಭೌತಿಕ ಗುಣಧರ್ಮಗಳಲ್ಲಿ ತಾವು ಹೇಳಿದ್ರಲ್ಲ, ಮಣ್ಣಿನ ಆಳ, ಕಣ ಗಾತ್ರ, ಅಂದರೆ ಮಣ್ಣಲ್ಲಿ ಉಸುಕು ಮಣ್ಣ, ಮರಳು ಮಣ್ಣ, ಜೇಡಿಯುಕ್ತ ಮಣ್ಣ, ಇಲ್ಲಾಂದರೆ ಅದರಲ್ಲಿರೋ ನಿಮಗೆ ಬಸಿಯುವಿಕೆ ಅಂತ ಹೇಳ್ತೀರಾ, ಅಂದರೆ ನಿಮ್ಮದು ಜಾಸ್ತಿ ನೀರು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಇದೆಯಾ, ಇಲ್ಲ ನೀರು ಬೇರೆ ಹರಿದೋಗ್ತದ. ಸೊ ಇವೆಲ್ಲ ಮಾಹಿತಿಗಳನ್ನ ಸಹ ನಾವು ಭೌತಿಕ ಗುಣಧರ್ಮಗಳು ಅಂತ ಕರಿತೀವಿ. ರಾಸಾಯನಿಕ ಗುಣಧರ್ಮಗಳು ಅಂತ ಬಂದಾಗ ಪೋಷಕಾಂಶಗಳ ಪಾತ್ರ ಬರ್ತದೆ. ಅಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಸಾವಯವ ಇಂಗಾಲ ಮತ್ತು ರಸಸಾರ ಮತ್ತು ಇವೆಲ್ಲ ಮಾಹಿತಿಗಳು ಸಹ ಅದರಲ್ಲಿ ಬರುತ್ತೆ. ಪ್ರಧಾನ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಪೋಷಕಾಂಶಗಳ ಮಾಹಿತಿಯನ್ನು ನಾವು ರಾಸಾಯನಿಕ ಗುಣಧರ್ಮಗಳು ಅಂತ ವರ್ಗೀಕರಿಸ್ತೀವಿ. ಇವೆರಡು ಮಾಹಿತಿಗಳನ್ನು ಈ ಭೂಸಂಪನ್ಮೂಲ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡಿ ಅದನ್ನು ರೈತರ ಹೊಲಗಳಿಗೆ, ಅಂದರೆ ಸರ್ವೆ ನಂಬರ್ ವಾರು, ಹಿಸ್ಸಾ ನಂಬರ್ ವಾರು ರೈತರಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಕಾರ್ಯಕ್ರಮ. ಬರುತ್ತೆ. ಈಗ ಸದ್ಯ ಪ್ರಸ್ತುತವಾಗಿ ನಾವು ರಾಜ್ಯದ 20 ಜಿಲ್ಲೆಗಳಲ್ಲಿ ಆಯ್ದ ತಾಲೂಕುಗಳಲ್ಲಿ ಮಾತ್ರ ಈ ಸಮೀಕ್ಷೆಯನ್ನು ಕೈಗೊಳ್ತಾ ಇದ್ವಿ. ಈಗ ರೈತರಲ್ಲಿ ಇದ್ರ ಬಗ್ಗೆ ತುಂಬಾ ಇದನ್ನು ಪ್ರಚಾರನೂ ಸಹ ಅರಿವು ಸಹ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ತಮ್ಮ ತಾಲೂಕುಗಳಲ್ಲಿಯೂ ಸಹ ಈ ಸಮೀಕ್ಷೆಯನ್ನು ಕೈಗೊಳ್ತೀವಿ. ಅವಾಗ ಎಲ್ಲಾ ಮಾಹಿತಿಯನ್ನು ಸಹ ನಾವು ನಿಮಗೆ ನೀಡ್ತೀವಿ. ದತ್ತಾಂಶ ಸಂಗ್ರಹ ಮಾಡಿ ಅವ್ರು ಇಟ್ಕೊಂಡಿರ್ತಾರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ, ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್, ಮಂಡ್ಯ ತಾಲೂಕು ಹುಬ್ಬಳ್ಳಿ ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ. ಕೇಳಿ ಪ್ರಶ್ನೆ. ಕೇಳಿ ಸರ್, ಈ ಮಣ್ಣು ತರಗ ಬಿಡ್ತೀವಲ್ಲ ಸರ್, ಅದರಲ್ಲಿ ಈ ಗೊಬ್ಬರ ಧೂಳ ಅಂತ ಇರ್ತದಲ್ಲ ಸರ್, ಅದು ಕೂಳೆ ತಿಂತಾ ಇರ್ತಾವೆಲ್ಲ, ಏನ್ ಮಾಡೋದು? ಅಲ್ಲ, ಇದು ನಿಮ್ಮ ಹೊಲದ ನಿಮ್ಮ ಹೊಲದಲ್ಲಿ ಯಾವ ತರ ಮಣ್ಣು ಇರ್ತದೆ ಅಂತ ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ತಜ್ಞರು ಹೇಳ್ಕೊಡ್ತಾರೆ. ನಿಮ್ಮ ಹೊಲದಾಗ ನಿಮ್ಮ ಹೊಲದಲ್ಲಿ ಯಾವ ತರ ಮಣ್ಣಿದೆ ಅನ್ನೋದು ನಮ್ಮ ಹೊಲದ ಇವ್ರಿಗೆ ಗೊತ್ತಿರೋದಿಲ್ಲ. ಕೆಂಪು ಕಲ್ಲು ಮಿಶ್ರಿತ. ಆಯ್ತು, ನೀವು ಕೆಂಪು ಕಲ್ಲು ಮಿಶ್ರಿತ ಜಮೀನ್ ಇದೆ ಅಂತ ಹೇಳಿದೀರಾ, ಬಟ್ ತಾವು ಕೇಳ್ತಾ ಇರೋ ಪ್ರಶ್ನೆ ತರಗಲೆಯಲ್ಲಿ ಯಾವುದು ಕಪ್ಪು ಹುಳ ಇದೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಕೀಟಶಾಸ್ತ್ರಜ್ಞರು ಮತ್ತೆ ಮುಂದಿನ ದಿನಗಳಲ್ಲಿ ಇವರು ಸಂವಾದಗಳನ್ನ ಮಾಡಿದಾಗ ತಿಳಿಸ್ಕೊಡ್ತಾರೆ. ಪ್ರಸ್ತುತ ನನಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಮುಂದಿನ ಕರೆ. ಹಲೋ ಹಲೋ, ಕೃಷಿರಂಗ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡಿಕೊಡೋದು ಕಾರ್ಯಕ್ರಮ. ಹೇಳಿ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗಳಿಂದ ಶಾಂತ್ ಕುಮಾರ್ ಅಂತ ಹೇಳಿ ಮಾತಾಡೋದು. ಆಯ್ತು ಶಾಂತ್ ಕುಮಾರ್ ಅವರೇ, ಕೇಳಿ. ಸರ್, ಅದೇ ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ ಸರ್, ಮತ್ತು ಅದಕ್ಕೆ ಯಾವ್ಯಾವ ರೀತಿ ದಾಖಲಾತಿಗಳು ಬೇಕಾಗ್ತದೆ ಸರ್? ಹೇಳ್ತಾರೆ. ಇದು ರೈತರು ಫಸ್ಟ್ ಆಫ್ ಆಲ್ ಯಾವುದೇ ರೀತಿಯಾದ ದಾಖಲಾತಿಗಳನ್ನ ಕೊಡೋ ಅವಶ್ಯಕತೆ ಇಲ್ಲ. ನಾವು ಒಂದು ಪ್ರದೇಶವನ್ನ ಆಯ್ಕೆ ಮಾಡಿದಾಗ ಆ ಪ್ರದೇಶದಲ್ಲಿ ಯಾವುದೇ ರೈತರ ಹೊಲಗಳನ್ನ ಸಹ ಬಿಡೋದಿಲ್ಲ. ಅದು ಓನ್ಲಿ ಕಾಯ್ದಿಟ್ಟ ಪ್ರದೇಶ, ಅರಣ್ಯ ಪ್ರದೇಶ ಅಥವಾ ಮೀಸಲು ಅರಣ್ಯ ಪ್ರದೇಶ ಇದ್ರೆ ಮಾತ್ರ ನಾವು ಅಲ್ಲಿ ಸಮೀಕ್ಷೆಯನ್ನ ಕೈಗೊಳ್ಳೋದಿಲ್ಲ. ಅದು ರೈತರ ಹೊಲ ಜಮೀನಾಗಿರ್ಬಹುದು, ಇಲ್ಲ ನಿಮ್ಮ ಕಟ್ಟಡಗಳಾಗಿರ್ಬೋದು, ದಾರಿಗಳಾಗಿರ್ಬೋದು, ಎಲ್ಲಾ ಮಾಹಿತಿಯು ಸಹ ನಮಗೆ ಇಲ್ಲಿ ನಮ್ಮ ರಾಜ್ಯ ದೂರ ಸಂವೇದನೆ ಸಂಸ್ಥೆ ಏನಿದೆ ಕೆಸರಾಕಿಂದ ಮಾಹಿತಿ ಸಿಕ್ಕಿರುತ್ತೆ. ಇದು GIS ಆಧಾರ, ನಿಮ್ ತಮಗೆಲ್ಲ ಗೊತ್ತಿದೆ ಈಗ ಭೌಗೋಳಿಕ ಮಾಹಿತಿ ಅಂತ ಏನು ಹೇಳ್ತೀವಿ, ಈಗ GPS ನಿಮ್ಮ ಮೊಬೈಲ್ಗಳಲ್ಲೆಲ್ಲ ಬರುತ್ತೆ, ಲಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತಿರ್ತೀರಿ. ಸೊ ಆ ಮಾಹಿತಿಯನ್ನು ಆಧರಿಸಿಕೊಂಡು ಸೆಟಲೈಟ್ ಇಮೇಜ್ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಕೃಷಿ ಇಲಾಖೆಯ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ಸಮೀಕ್ಷೆಯನ್ನು ಕೈಗೊಳ್ಳುತ್ತವೆ. ಸೊ ತಮ್ಮ ಯಾವುದೇ ರೀತಿಯಾದ ನೀವು ಅಪ್ಲಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ, ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದ ಮಾಹಿತಿಗಳನ್ನು ತಾವು ಪಡೆಯಬೇಕಾದ ಮಾಹಿತಿ ತಮ್ಮಲ್ಲಿ ಸರ್ವೆ ಮಾಡಿದ್ರೆ ಆ ಎಲ್ಲ ಕ್ಷೇತ್ರದಲ್ಲಿ ನಾವು ಸರ್ವೆಯನ್ನು ಮಾಡ್ತೀವಿ. ಯಾವ ರೈತರ ಭೂಮಿಯನ್ನು ಸಹ ಸರ್ವೆ ಇದರಲ್ಲಿ ಬಿಡೋದಿಲ್ಲ. ಅಂದ್ರೆ ಪ್ರತಿಯೊಂದು ರೈತರದು ಇದರಲ್ಲಿ ಸೇರಿರ್ತದೆ, ಎಲ್ಲಾ ಕ್ಷೇತ್ರನು ಸೇರಿರುತ್ತೆ. ಒಂದು ಊರಲ್ಲಿ ನಂದು ಹೊಲಕ್ಕೆ ಯಾರು ಬಂದಿಲ್ಲ, ಸಮೀಕ್ಷೆ ಮಾಡಿಲ್ಲ ಅನ್ನಂಗ್ ಪ್ರಶ್ನೆನೇ ಬರೋದಿಲ್ಲ. ಪ್ರತಿಯೊಬ್ಬರದನ್ನು ತಗೊಂಡು ಸರ್ಕಾರ ದತ್ತಾಂಶನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ತಾವು ಒಂದು ವೇಳೆ ನೀವು ಅದು ಮರೆತರು ದತ್ತಾಂಶ ಆ ಒಂದು ಸಂಪನ್ಮೂಲ ಇಲಾಖೆಯಲ್ಲಿ ತಮಗೆ ಸಿಗುತ್ತೆ. ಹೌದಲ್ಲ ಮೇಡಮ್? ಎಲ್ಲ ಡಿಜಿಟಲ್ ಆಗಿರುತ್ತೆ. ಇದು ಕಂಪ್ಯೂಟರ್ ಅಂದ್ರೆ ನಾವ್ ಇವಾಗ ಹೇಳ್ತಾ ಇದೀವಿ ಎಲ್ಲಾನು ಡಿಜಿಟಲ್ ಆಗಿರ್ಬೇಕು ಅಂತ. ಆ ಮಾಹಿತಿಯನ್ನ ಭೌತಿಕವಾಗಿ ಸಂಗ್ರಹಿಸಿ. ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ. ನಮಸ್ತೆ. ಮೈಸೂರು ಜಿಲ್ಲೆ ನಾನೂರ್ ತಾಲೂಕು ಕಸ್ತೋವ ಬಳಿ ಸೂರಳಿಯಿಂದ ಸುಬ್ಬಣ್ಣ ಅಂತ. ಸುಬ್ಬಣ್ಣ ಮೇಡಮ್ ಕೇಳಿ ಪ್ರಶ್ನೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ದು ಕೆಬ್ಬೆ ಮಲ್ಗೂರ್ ಕೆಬ್ಬೆ. ಪ್ರಶ್ನೆ ಕೇಳಿಬಿಡಿ. ನಾವು ತೆಂಗು ಹಾಕಿದೀವಿ, ಸ್ವಲ್ಪ ಹಾಕ್ಬೇಕು ಅರ್ಥ ಹಾಕ್ಬೇಕು ಅಂತ ಮಾಡ್ತಾರೆ. ಮಣ್ಣು ಪರೀಕ್ಷೆಗೆ ಬರ್ತಾರ ಅಂದ್ರು ಬಂದಿಲ್ಲ, ಅದಕ್ಕೆ ನಿಮ್ಗೆ ಕೇಳ. ಮಣ್ಣು ಪರೀಕ್ಷೆಯನ್ನ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ತಾವು ಮಾಡಿಸಬಹುದು ಸರ್. ಈ ಭೂ ಸಂಪನ್ಮೂಲ ಸಮೀಕ್ಷೆಗೆ ತಮ್ಮ ತಾಲೂಕು ಆಯ್ಕೆ ಆಗಿಲ್ಲದೆ ಇರೋದ್ರಿಂದ ಈ ಸಂಪನ್ಮೂಲ ಸಮೀಕ್ಷೆ ಮಾಹಿತಿಯನ್ನ ಸದ್ಯಕ್ಕೆ ನಾವು ನಿಮಗೆ ಕೊಡಲಾಗೋದಿಲ್ಲ. ಆದ್ರೆ ಮಣ್ಣಿನ ಫಲವತ್ತತೆ ಚೀಟಿ ಮಾಹಿತಿ ಏನಿದೆ ಅದನ್ನ ರೈತ ಸಂಪರ್ಕ ಕೇಂದ್ರದಿಂದ ತಾವು ಪಡೆದುಕೊಳ್ಬಹುದು. ಮುಂದಿನ ಕರೆ. ಹಲೋ ಕೃಷಿರಂಗ. ನಮಸ್ಕಾರ. ಶಿಶಿ ಗುರು ಗೌರಂಗ ರಾಧಾ ಸೇವ ಕುಂಜ ರಮಣ ಬಿಹಾರಿ ಜಯತಃ ಗದಾಧಾರ ಗೌರಂಗ ನಿತ್ಯಾನಂದ ಹರೇ ಕೃಷ್ಣ ಹರೇ ಕೃಷ್ಣ ರಾಧೇ ರಾಧೇ. ನಮಸ್ಕಾರ. ಇದು ಪ್ರಶ್ನೆ ಅಲ್ಲ ಕ್ಷೇತ್ರ ಮಂಗಳೂರಿಂದ ಸರ್. ಸರ್ ಇದು ಇದರಿಂದ ಏನಾಗುತ್ತಂದ್ರೆ ಉಳಿದವ್ರಿಗೆ ತೊಂದರೆ ಆಗುತ್ತೆ. ಉಳಿದವರು ಪತ್ರ ಬರೀತಾರೆ ಇದೇ ವಿಷಯದಲ್ಲಿ, ಹೀಗೆಲ್ಲ ನೀವು ಹೇಗೆ ಎಂಟರ್ಟೈನ್ ಮಾಡ್ತೀರಿ ಅಂತ ನೀವು ಹಿಂಗೆ ಕೇಳ್ತೀರಿ ಸರ್. ಇದರಿಂದ ಉಳಿದವರಿಗೆ ತ್ರಾಸಾಗುತ್ತೆ ಅಂತ ಉಳಿದವರು ಸೂಕ್ತ ಉತ್ತರಕ್ಕೆ ಕಾಯ್ತಿರ್ತಾರೆ, ಸೂಕ್ತ ಪ್ರಶ್ನೆ ಕೇಳ್ತಿರ್ತಾರೆ. ಹೇಳಿ ಸರ್ ಪ್ರಶ್ನೆ ಕೇಳಿ. ಒಂದು ಪ್ರಶ್ನೆ ಏನಂದ್ರೆ, ಈಗ ನಮ್ದು ಈ ಸಾವಯವ ಕೃಷಿ ಬೆಳೀತಾ ಇದ್ದೀವಿ ಸರ್, ನಾವು ಈ ಹೆಸರುಘಟ್ಟದಲ್ಲಿ 11 ಎಕರೆಯಲ್ಲಿ, ಅದಕ್ಕೆ ಸೂಕ್ತವಾದ ಮಣ್ಣು ಯಾವುದು ಅಂತ ಹೇಳಿ ನಿಮ್ ಸಮೀಕ್ಷೆ ಕೈಗೊಳ್ತೀರಾ ಅಂತ ಸಾವಯವ ಕೃಷಿಗೆ? ಅದು ಸದ್ಯಕ್ಕೆ ತಗೊಂಡಿಲ್ಲ ಸರ್. ಹೆಸರುಘಟ್ಟ ವ್ಯಾಪ್ತಿಯಲ್ಲಿ ನಮ್ಮ ಸಮೀಕ್ಷೆ ನಡೀತಾ ಇಲ್ಲ, ದಯವಿಟ್ಟು ಆ ಮಾಹಿತಿ ನಮ್ಮ ಹತ್ರ ಇರೋದಿಲ್ಲ ಇವಾಗ. ನಿಮ್ಮ ಹೊಲದ ಭೂ ಸಂಪನ್ಮೂಲ ಸಮೀಕ್ಷೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇದು. ಮೇಡಮ್, ಆಗಲೇ ನಾವು ಕೇಳ್ತಾ ಇದ್ವಿ, ಈಗ ದತ್ತಾಂಶ ಸಂಗ್ರಹ ಮಾಡಿಕೊಂಡ್ರಿ, ಅದು ಏನು ಒಂದು ಭೌತಿಕ ಗುಣಧರ್ಮ ಮತ್ತು ರಾಸಾಯನಿಕ ಗುಣಧರ್ಮ ಅಂದ್ರಿ, ಈಗ ಭೂ ಸಂಪನ್ಮೂಲ ಸಮೀಕ್ಷೆಯ ದತ್ತಾಂಶ ಪಡ್ಕೊಂಡ್ರಿ ಅಂತ ಇಟ್ಕೊಳ್ರಿ, ಆ ದತ್ತಾಂಶದಿಂದ ತಮಗೇನು ಉಪಯೋಗ? ಈಗ ರೈತರು ಮಾಹಿತಿಯನ್ನು ಪಡ್ಕೊಂಡಾದ್ಮೇಲೆ ಎಲ್ಲರ ಕಾರ್ಡ್ ಮುಖಾಂತರ ನಾವು ಮಾಹಿತಿಯನ್ನು ರೈತರಿಗೆ ಕೊಡ್ತೀವಿ. ಅದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮಗಳು ಇರ್ತವೆ. ಆ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮಗಳ ಜೊತೆಗೆ ರೈತರಿಗೆ ಅತಿ ಸೂಕ್ತವಾದ ಬೆಳೆ ಯಾವುದು ಮತ್ತು ವಿತ್ ಮಿತಿಗಳ ಜೊತೆಗೆ ಇನ್ನು ಎರಡನೇ ಹಂತದಲ್ಲಿ ಸೂಕ್ತವಾದ ಬೆಳೆಗಳು ಯಾವುವು, ಮಧ್ಯಮವಾಗಿ ಸೂಕ್ತವಾಗಿರೋದು ಯಾವುದು, ಸೂಕ್ತವಲ್ಲದೇ ಇರುವ ಬೆಳೆಗಳು ಯಾವುದು, ಇದ್ರ ಬಗ್ಗೆ ಮಾಹಿತಿಯನ್ನು ಸಹ ಆ ಕಾರ್ಡಲ್ಲೇ ಕೊಟ್ಟಿರ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯಲ್ಲಿ ರೈತರೊಬ್ಬರು ಕೇಳ್ತಾ ಇದ್ರು, ನಮ್ಮ ಹೊಲದಲ್ಲಿ ಮಣ್ಣಿನ ಸವಕಳಿ ತಡೆಗಟ್ಟೋದಕ್ಕೆ ಯಾವ ಕಾರ್ಯಕ್ರಮಗಳನ್ನ ಕೈಗೊಳ್ಬೇಕು ಅಂತ. ಸೊ ಅದರಲ್ಲಿ ನಾವು ಇಳಿಜಾರು, ಮಣ್ಣಿನ ಇಳಿಜಾರಿಗೆ ಅನುಗುಣವಾಗಿ ನಾವು ಬದು ನಿರ್ಮಾಣ ಮಾಡಬೇಕು. ಹೆಸರು ಹೇಳಿ ಸರ್ ಎಲ್ಲಿಂದ? ಆ ಥರದ ಮಾಹಿತಿಯನ್ನು ಸಹ ಕೊಟ್ಟಿರ್ತೀವಿ. ಹಲೋ, ಹಾಂ ಕೇಳ್ತಾ ಇದೆ, ಹೆಸರು ಹೇಳಿ ಎಲ್ಲಿಂದ? ಈ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ನಿಂಗದಹಳ್ಳಿಯಿಂದ ನಿಂಗಣ್ಣ ಸರ್. ಕೇಳಿ ನಿಂಗಣ್ಣವರೇ. ಈ ಸರ್, ಅತ್ತಿ ಚಜ್ಜಿ ಶೇಂಗಾ ನಮ್ದು ಇರೋದ 2 ಎಕರೆ ಹೊಲ ಐತಿ ಅರೇ, ಅದ್ರಾಗ ಎಲ್ಲ ಮಾಲ ಬಿತ್ತಿ ಸುತ್ತ ನಡುವು ಮಾತ್ರ ಒಂದು 4-5 ಕಾಣದಲ್ಲ ಬೆಳೆ ನಾಟತ್ತೆ, ಆದ್ರೆ ನಾಟಿದ ಒಂದು 15 ದಿನ ಬೆಳೆನೆ ಸತ್ತೋಗ್ತದೆ ಸರ್. ಅದು ಯಾವ ಕಾರಣಕ್ಕಂತ ಗೊತ್ತಾಯ್ತು, ಈಗ ಒಂದು 4 ವರ್ಷದಿಂದ ಆಕೈತೆ ಅದು. ಅದು ಸ್ಥಳೀಯವಾಗಿ ಕ್ಷಾರ ಮಣ್ಣು ಅಥವಾ ಇಲ್ಲಾಂದ್ರೆ ನಿಮ್ದು ಪೇರೆಂಟ್ ಮಟೀರಿಯಲ್ಲು ತೊಂದರೆ ಇರೋ ಮಣ್ಣಿರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ, ಇಲ್ಲ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ ಅಲ್ಲಿಗೆ ತಾವು ಸಹ ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಕ್ಷೇತ್ರ ನಮಸ್ಕಾರ. ಹೆಸರು ಹೇಳಿ ಸರ್ ಎಲ್ಲಿಂದ? ಸರ್ ತುಳಸಿದಾಸ್ ಅಂತ, ಮೈಸೂರು ಡಿಸ್ಟ್ರಿಕ್ಟ್ ಹುಣಸೂರು ತಾಲೂಕು ಹೆಮ್ಗೆ ಗ್ರಾಮ. ಕೇಳಿ ತುಳಸಿದಾಸ್ ಅವರೇ. ನಮ್ಮ ಮನೆ ಸುತ್ತಮುತ್ತ ಹಲವಾರು ಸಸ್ಯಗಳನ್ನ ನೆಟ್ಕೊಂಡಿದೀವಿ, ಇಳ್ಳೆಕಾಯಿ ಮತ್ತೆ ದಾಳಿಂಬೆ ಇದೆಲ್ಲ, ಅದು ಮನೆಗೆ ಏನಾದ್ರು ಎಫೆಕ್ಟ್ ಏನ್ ಹಾಕಿಲ್ಲ ಅಲ್ವಾ ಸರ್? ಆದ್ರೂ ಅಂತ ಏನ್ ಎಫೆಕ್ಟ್ ಆಗಲ್ಲ ಸರ್, ಯೂಸ್ವಲಿ ತಮಗೂ ಗೊತ್ತಿದೆ ಬೇರುಗಳು ಭೂಮಿಯ ಒಳಗಡೆ ಹೋದಾಗ ಎಲ್ಲರೂ ಕಟ್ಟಡಗಳು ಶಿಥಿಲವಾಗಕ್ಕೆ ಇದು ಇರ್ತವೆ. ಹಣ್ಣಿನ ಗಿಡಗಳನ್ನು ಬೆಳೀತಾ ಇದ್ದೀರಾ? ಇದು ದಾಳಿಂಬೆ ಗಿಡ ಎಲ್ಲ ಅಂತ ದೊಡ್ಡ ಬೇರು ಬೆಳೆಯಲ್ಲ, ದೊಡ್ಡ ಮರ ಬೆಳೆಯಲ್ಲ, ಇದರಿಂದ ಏನು? ಆಮೇಲೆ ಇನ್ನೊಂದು, ನಮ್ಮ ಮನೆ ಹಿಂದೆ ಒಂದು ಹಿತ್ತಲಿದೆ, ಅಲ್ಲಿ ಒಂದು ಸುಮಾರು 3-4 ಅಡಿ ಎತ್ತರ ಇದು ಹಸಿರೆಲೆ ಮತ್ತೆ ಎಲ್ಲ ಬೆಳೆಯಲ್ಲ ಕಿತ್ತು ಕಿತ್ತು ಒಂದು ಕಾಕಿ ಗೊಬ್ಬರ ಹಾಕಿ ಅದು ಮಣ್ಣಾಗೋಗಿದೆ. ಅದನ್ನ ಪ್ಯಾಕೇಜ್ ಮಾಡಿ ಬೇರೆ ತರದ ಸಸಿಗಳನ್ನ ನೆಡಿಸ್ಬೋದು ಆ ಮಣ್ಣಲ್ಲಿ? ಇಲ್ಲ, ನೀವು ಕೇಳ್ತಾ ಇರೋ ಪ್ರಶ್ನೆ ಸೂಕ್ತವಾಗಿಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ.